ಇದನ್ನ ಸ್ಪ್ರೇ ಮಾಡ್ಕೊಡ್ತೀವಿ. ಮತ್ತೆ ಇನ್ನು ವಿಳ್ಯದೆಲೆ, ಸೊಪ್ಪು, ನಮ್ಮ ಮನೆ ಬಳಕೆಗೆ ಮೆಣಸಿನ ಗಿಡ, ಕಬ್ಬು, ಎಲ್ಲದಕ್ಕೂ ಬಳಕೆ ಮಾಡ್ತಾ ಇದೆ ಸರ್. ಇಷ್ಟವಾಗಿದೆ, ಪರಿಣಾಮಗಳನ್ನು ಕಂಡಿದ್ದೀರಿ. ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆಯನ್ನ ನೆನಪು ಮಾಡಿ. ನನ್ನ ನಂಬರ್ ಸರ್ 94 80 60 17 57. ಇನ್ನೊಂದು ಸಾರಿ ಹೇಳಿ. 94 80 60 17 57. ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 88 84 26 76 51. ಸಂಖ್ಯೆ ಮತ್ತೊಮ್ಮೆ 88 84 26 76 51. ಇದುವರೆಗೆ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಮೂಟೆಗಟ್ಟಲೆ ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ನೋವಾಗಿಯ ಚಮತ್ಕಾರ ಬೆಳೆಗಳಿಗೆ ಇದು ಆರೋಗ್ಯಕರ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಕರ್ನಾಟಕದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಪೊನ್ನಂಪೇಟರ ಕರ್ನಾಟಕ ಪಬ್ಲಿಕ್ ಸ್ಕೂಲರ ಟರ್ಫ್ ಪರಂಬಲ್ ಕೊಡವ ಹಾಕಿ ಅಕಾಡೆಮಿರ ಆದ ನೆಲೆ ನಡೆದ ಪಾಂಡಂಡ ಕುಟ್ಟಪ್ಪ ಕುಟ್ಟಣಿ ಎಂಡ ನೆಪ್ಪುರ ಕೊಡವ ಒಕ್ಕಡೊಕ್ಕಡ ನಡುವ 5-a-side ಹಾಕಿ ನಮ್ಮೇಲೆ ಚೇಂದಂಡ ಒಕ್ಕ ಗದ್ದಿತ್ತು ಚಾಂಪಿಯನ್ಶಿಪ್ ಪಡೆದ ನಡತ್ತು. ಪರದಂಡ ಚೇಂದಂಡ ಪಿಂಜ ಕುಪ್ಪಂಡ ನೆಲ್ಲ ಮಕ್ಕಳ ಒಕ್ಕತ್ರ ನಡುದು ಪೊಲಾಕ ನಡೆದ ಸೆಮಿಫೈನಲ್ಸ್ ಗದ್ದ ಚೇಂದಂಡ ಪಿಂಜ ಕುಪ್ಪಂಡ ಒಕ್ಕತ್ರ ನಡುದು ಮಜ್ಜನ ಫೈನಲ್ಸ್ ನಡೆದತ್ತು. ಕಾಲೇಜು ಪಿಂಜ ವಿದ್ಯಾರ್ಥಿಯರ ನಡುವ ಸಂಬಂಧ ಎಕ್ಕೊಕ್ಕೂ ಇರೋಣ ಅನಕ ಪಳೆಯ ವಿದ್ಯಾರ್ಥಿಯ ಕಾಲೇಜರ ಅಭಿವೃದ್ಧಿಗೆ ಕೈಕೂಟದ ಅವಶ್ಯ ಅಂದ್ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯ ಅಧ್ಯಕ್ಷ ನಾಪಣ್ಣ ರವಿ ಕಾಳಪ್ಪ ಅಭಿಪ್ರಾಯ ಪರಂದತ್ತು. ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜ್ ಸಭಾಬಾಡಲಿ ಇಂದು ನಡೆದ ಪಳೆಯ ವಿದ್ಯಾರ್ಥಿಗಳ ಸಂಘತ್ರ ಕಾಲತ್ರ ಮಹಾಸಭೆ ಪಿಂಜ ಒತ್ತೊರ್ಮೆ ಕೂಟತ್ನ ಉದ್ಘಾಟನೆ ಮಾಡಿತು ತಕ್ಕ ಬಂದ ಅವು ಜಿಲ್ಲರ ಪಳೆಯ ಕಾಲೇಜು ಅನ್ನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜರ ಪಳೆಯ ವಿದ್ಯಾರ್ಥಿಯ ಕಾಲೇಜರ ಅಭಿವೃದ್ಧಿಗೆ ಕೈಕೂಟ್ನದ ಪೆರಮರ ವಿಷಯ ನಣಚಿ ಕನಪಟ್ಟ ಎಂಡ ಹಾಜರಿಲ್ ಸಂಘತ್ರ ಅಧ್ಯಕ್ಷಗಳನ್ನ ಅಮ್ಮಟಂಡ ಡಾಕ್ಟರ್ ಪಾರ್ವತಿಯಪ್ಪ ಎಂಡ ಕೊರವು ಕಾರ್ಯಕ್ಕೆ ನಡೆದ ಕಾರ್ಯಕ್ರಮತ್ತು ಬಾರೆ ಬಾರೆ ಕೋವಲು ಸಾಧನೆ ಮಾಡನೆಗಳ ಸನ್ಮಾನ ಮಾಡಿಚಿ. ಅಮೃತ ನಿರ್ಮಲ ನಗರ ಯೋಜನೆ ಅಡಿಲು ಮಡಿಕೇರಿಯ ಕಾವೇರಿ ರಾಣಿಪೇಟೆ ಪಿಂಜ ಕನ್ನಿಕ ಲೇಔಟ್ಲು 5 lakh rupees ಖರ್ಚಲು ಪುದಿದಾಯಿತು ನಿರ್ಮಾಣ ಮಾಡಿದ ಪೂ ತೋಟತನ ಶಾಸಕ ಮಂಡೆಪಂಡ ಅಪ್ಪಚ್ಚು ರಂಜನ್ ನಿನ್ನಂದು ಉದ್ಘಾಟನೆ ಮಾಡಿಚಿ. ಬೈಂಜ ತಕ್ಕ ಪರಂದ ಶಾಸಕಾಂಗ ನಗರದ ಅಭಿವೃದ್ಧಿರ ಒಂದು ಭಾಗ ಆಯ್ತುಳ್ಳ ಪೂ ತೋಟತನ ಎಲ್ಲ ಲೇಔಟ್ಲು ನಿರ್ಮಾಣ ಮಾಡುವ ಅವಶ್ಯಕ್ರ ಮಾಡ್ತನಿತ್ತು ಎಂದು ಅರಿಚಿಟ್ಟಿತ್ತು. ಪೂ ತೋಟ ಮಕ್ಕಳಲ್ಲಿ ಚುರುಕು ತನ್ನತ್ರ ಕೂಟಕ್ಕೆ ಐಂಡದ ವ್ಯಕ್ತಿತ್ವತ್ರ ಬಳಚಕ್ಕೂ ಸಹಕಾರಿ ಆಪದಲ್ಲತೆ ಪೆರಿಯ ನಾಗರಿಕಂಗಡ ಮನಸ್ಸರ ನೆಮ್ಮದಿಗೂ ಅನುಕೂಲ ಮಾಡಿಕೊಡಪ್ಪ ಎಂದು ಎಣಿಚಿ. ಜಿಲ್ಲಾಧಿಕಾರಿ ಡಾಕ್ಟರ್ ಸತೀಶ್, ನಗರಸಭೆ ಅಧ್ಯಕ್ಷಗಳನ್ನು ನೆರವಂಡ ಅನಿತಾ ಪೂವಯ್ಯ, ಉಪಾಧ್ಯಕ್ಷಗಳನ್ನು ಸವಿತಾ ರಾಕೇಶ್, ಪೌರಾಯುಕ್ತ ವಿಜಯ್, ನಗರಸಭೆ ಸದಸ್ಯಂಗ ಮುಖ್ಯಪಟ್ಟವು ಈ ನೇರತ್ತು ಹಾಜರಿಂಜತ್ತು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇದೇ 19 ಫಲಕ 10 ಕುಶಾಲನಗರ ತಾಲೂಕು ಸುಂಟಿಕೊಪ್ಪ ಹೋಬಳಿರ ಅತ್ತೂರು ನಲ್ಲೂರು ಗ್ರಾಮತ್ರ ಕಂಬಿಬಾಣೆ ಸರ್ಕಾರಿ ಪೆರಿಯ ಪ್ರೈಮರಿ ಸ್ಕೂಲಲ್ಲೂ ನಡಪ ಎಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ಅರಿಚಿಟ್ಟಿತು. ಕೊಡವ ಒಕ್ಕಡೊಕ್ಕಡ ನಡುದು ಈ ಕಾಲತಿಂಜ ಶುರುವಾದ ಕೇರಬಲಿ ನಮ್ಮೆರ ದಂಡನೆ ಕಾಲತ್ರ ಕಳಿಕೂಟತನ ಬಪ್ಪ ಕಾಲ March 31 April 1 ಪಿಂಜ ದಂಡಾಂಗ್ ಚಟ್ಟಂಗಡ ಒಕ್ಕತ್ರ ಆದನೆಲ್ಲ ಟಿ ಶರ್ಟಿಗೇರಿಲು ನಡತುವ ಎಂದು ಅರ್ಜಿ ಬಂದಿತ್ತು. ಆನಾಳುವಕ್ಕ ಪಿಂಜ ಪೊನ್ನಾಳುವಕ್ಕ ಬೇರೆ ಬೇರೆ ವಿಭಾಗದ ಪೈಪೋಟಿ ನಡಪ. ಈ ಕಾಲ ಪೊನ್ನಲು ತಂಡವಕ್ಕ ಕಕ್ಕಬೆ ಸ್ಕೂಲ್ ಪರಂಬಲು ಆದ್ಯ ಕಾಲತ್ರ ಕೇರಬಲಿ ಪೈಪೋಟಿನ ಏಪ್ರಿಲ್ ತಿಂಗತ್ತು ನಡ್ತಿ ತಿಂಜತ್ತು. December 1 ಅಂಜನೆ ನಾಳಂಕೆ ಕತ್ತನೆ ಥೈಲ್ಯಾಂಡ್ಲು ನರಪಂತ ರಾಷ್ಟ್ರೀಯ ಸೆಸ್ಟೋಬಾಲ್ ಚಾಂಪಿಯನ್ಶಿಪ್ಲು ಕೂಡಿಯಾಡುವ ಭಾರತ ತಂಡತ್ರ ಪರ ಕಳಿಪಕ್ಕೆ ಜಿಲ್ಲರ ನಂದಿನಿ ಆಯ್ಕೆ ಆಯಿತು. ಇವು ನಂಜರಾಯಪಟ್ಟಣ ಪೈಸಾರಿಲ್ ವಾಸವುಳ್ಳ ವಾಸು ಪುಷ್ಪಾವತಿ ದಂಪತಿರ ಮೋವ. ಇಲ್ಲಿಕ್ಕೆ ಬೈಟತ್ರ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಕರ್ನಾಟಕದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್. ಸಮಯ 7 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು.

ಇದ್ರೂ ಸಹ ಕೆಲವೊಂದು ಈ ಸಣ್ಣ ಸಣ್ಣ ಅಲರ್ಜಿ ಮತ್ತೆ ಅಸಹನತೆ ಏನೇ ಅಂತ ನಾವು ಹೇಳಿದ್ವಲ್ಲ ಲ್ಯಾಕ್ಟೋಸ್ ಅಸಹನತೆ, ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಕಾಳಜಿಯನ್ನು ತಿಳ್ಕೊಂಡ್ರೆ ಅವ್ರವ್ರ ಮಕ್ಕಳು ಯಾಕೆ ಒಂದೊಂದ್ಸಾರಿ ಹೊಟ್ಟೆ ನೋವು ಅಂತ ಹೇಳ್ತಾರೆ ಅನ್ನೋದ್ರಲ್ಲಿ ಓ ಮಗುಗಿವತ್ತು ಏನಾದರೂ ಆಗಿರ್ಬೋದೇನೋ, ಒಂದ್ಸಾರಿ ನಾವು ಮೂಲೆಯಲ್ಲಿರೋ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಬರೋಣಪ್ಪ, ಒಂದ್ಸಾರಿ ನೋಡ್ಕೊಂಡು ಬರೋಣಪ್ಪ ಅನ್ನೋದು ನಿಮ್ಮ ಮೈಂಡಲ್ಲೂ ಬರುತ್ತೆ. ರಂಗನಂದ ಹೊಂಗೆ ನೆರಳಿನಿದ್ದ ಸುಖವನ್ನೇ ರಂಗನಂದ ಗಿರಿ ರಂಗನಂದ ಗಿಣಿ ಕಚ್ಚು ಹಣ್ಣು ಎಂಜಲಲ್ಲಮ್ಮಿ ಕೃಷ್ಣ ಕತ್ತು ಕಳ್ಳತಾನವಲ್ಲಮ್ಮಿ ಪಡುವನ್ಮಾನೆ ಊಟ ರುಚಿಯಮ್ಮಿ ರಂಗ ರಂಗನಂದ ಗಿರಿ ರಂಗನಂದ ರಂಗ ರಂಗನಂದ ಗಿರಿ ರಂಗನಂದ ರಾಗಿ ಅಂಬ್ಲಿ ಮನಸೋಯಿ ಹುಟ್ಟುವೆ ಅಂಬಲಿಯ ಹೆಸರೇಳು ನಿನ್ನಯ ಮಗನಾಗಿ ತತ್ತಾರಮ್ಮಿ ಬಾಯಿಗೆರಡುಪ್ಪಿನ ಕಾಡು ಬಾಚ ಪರಿಸಿ ದುಡಿಯುವೆ ಏಳೇಳು ಜನ್ಮದಲ್ಲಿ ಉಪ್ಪಿನ ಗುಣಕಾಗಿ ಅಂಬಲಿಗೆ ಹರಿಕಥೆ ಉಪ್ಪಿಗೆ ಉಪಕಥೆ ಎತ್ತಿಗೆ ಎಡಬಲವೇ ಿಗೆ ಕುಲ ಜನವೇಳೆಯಮ್ಮಿ ಸಾಕಿ ಸಲಹು ತಾಯಿ ಚಂದವು ಧರಣಿ ಚಂದವು ಧರಣಿಯಂತೆಯ ಸಾಕು ತಾಯಿಯ ಸರಿಗೆ ಚಂದವು ಬಡವನ್ಮನೆ ಊಟ ರುಚಿಯಮ್ಮಿ ರಂಗ ರಂಗನಂದ ಗಿರಿ ರಂಗನಂದ ಹೊಂಗೆ ನೆರಳಿನಿದ್ದ ಸುಖವಮ್ಮಿ ರಂಗ ರಂಗನಂದ ರಂಗನಂದ ಗಿಣಿ ಕಚ್ಚು ಹಣ್ಣು ಎಂಜಲಲ್ಲಮ್ಮಿ ಕೃಷ್ಣ ಕದ್ರೆ ಕಳ್ಳತಾನವಲ್ಲಮ್ಮಿ ಪಡುವನ್ಮನೆ ಊಟ ರುಚಿಯಮ್ಮಿ ರಂಗ ರಂಗನಂದ ಗಿರಿ ರಂಗನಂದ ರಂಗ ರಂಗನಂದ ಗಿರಿ ರಂಗನಂದ. ಗೆಳೆಯರೇ, ನಾವಿವಾಗ ಇಷ್ಟೊತ್ತು ಅಲರ್ಜಿಗಳ ಬಗ್ಗೆ ಮಾತಾಡ್ತಿದ್ವಲ್ವಾ ಆರೋಗ್ಯ ಭಾರತದ ಈ ಕಾರ್ಯಕ್ರಮದಲ್ಲಿ, ನನಗೊಂದೊಳ್ಳೆ ಘಟನೆ ನೆನಪಾಯ್ತಪ್ಪ. ನನ್ನ ಸ್ನೇಹಿತೆ ಒಬ್ಳು ವಿದೇಶದಲ್ಲಿ ಜನ್ಮಾಷ್ಟಮಿ ಪರವಾಗಿ ಮಕ್ಕಳನ್ನೆಲ್ಲ ನಾವು ಕರಿತೀವಲ್ವಾ, ಪುಟ್ ಪುಟ್ಟ ಕೃಷ್ಣಗಳು ಪುಟ್ ಪುಟ್ಟ ರಾಧೆಗಳನ್ನ ಕರಿತೀವಲ್ಲ, ಅವ್ರನ್ನೆಲ್ಲ ಕರೆದು ನಮ್ಗೇನಾದ್ರು ತಿಂಡಿ ತಿನ್ಸೋಣ ಅಂತ ನಮಗೂ ಆಸೆ ಬರುತ್ತೆ. ಅವಳು ಪಾಪ ಭಾರತದಲ್ಲಿ ನಾನಿಲ್ವಲ್ಲ, ಅವಳಿಗೂ ಭಾರತದ ನೆನಪಾಯ್ತೇನೋ, ಸರಿ ಮನೇಲಿ ನಾನು ಮಾಡ್ತೀನಿ ಅಂತ ಹೇಳಿ ನಾವು ಮಾಡ್ತೀವಲ್ಲ ಸೀಡೆ ಕಡುಬು ಚಕ್ಲಿ ಇನ್ನು ರವೆ ಲಡ್ಡು ಆಮೇಲೆ ಬೆಣ್ಣೆ ಮತ್ತು ಗುಲ್ಕಣಿನ ಮಿಶ್ರಣ ಮತ್ತು ಈ ಥರದ್ದು ಕೊಬ್ಬರಿ ಬರ್ಫಿ ಇಂಥವೆಲ್ಲ ಮಾಡಿದ್ಲಂತೆ ಪಪ್ಪ. ಅದು ಅವ್ರ ಪಾಪ ಅವ್ರ ಅಜ್ಜಿನ ಕೇಳಿ, ಅಜ್ಜಿ ಇದೇಗೆ ಮಾಡೋದು ಅದೇಗೆ ಮಾಡೋದು, ನಾ ಹೆಣ್ಮಕ್ಳದೊಂದು ಇರುತ್ತಲ್ಲ ಪ್ರತಿ ಸಾರಿ ಕಾಲ್ ಮಾಡಿಬಿಟ್ಟು ಅಮ್ಮ ಹೆಂಗೆ ಮಾಡಲಿ ಅಮ್ಮ ಅದನ್ನು ಹೆಂಗೆ ಮಾಡಲಿ. 20 ವರ್ಷ ಮದುವೆ ಆಗಿರ್ಬೋದು ಆದರೂ ಅಮ್ಮ ಬದುಕಿದ್ರೆ ಫೋನ್ ಮಾಡಿ, ಇಲ್ಲ ಅತ್ತೆ ಬದುಕಿದ್ರೆ ಫೋನ್ ಮಾಡಿ, ಅತ್ತೆ ಒಂದು ಸ್ವಲ್ಪ ಇಷ್ಟು ಹೇಳ್ತೀಯಾ 1 ಕೆಜಿಗೆ ಎಷ್ಟು ಹಾಕಲಿ ಅಂತ ನಾವು ಕೇಳೇ ಕೇಳ್ತೀವಿ. ಹಾಗೆ ಪಪ್ಪ ಅವಳು ಏನೋ ಕೇಳ್ಕೊಂಡು ಮಾಡಿದ್ಲಂತೆ, ಮಾಡಿ ಆ ಬೀದಿಲಿರೋ 4-5 ಮಕ್ಕಳನ್ನ ಕರೆದು ಎಲ್ಲ ತಿಂಡಿ ತಿನಿಸು ಕುರುಕುಲೆಲ್ಲ ಕೊಟ್ಲಂತೆ. ಇನ್ನೊಂದು 1/2 ಗಂಟೆಗೆ ಪೊಲೀಸವ್ರು ಬಂದ್ಬಿಡಾದ. ಏನಾಯ್ತು ಅಂತ ನೋಡಿದ್ರೆ